ಪಶುಪಾಲನೆ ಆಧಾರಿತ ನಾಟಕ ಮಹಿಷಪುರದಲ್ಲಿ ಒಂದು ದಿನ. ರಚನೆ ಡಾ ಸಿದ್ದಲಿಂಗಸ್ವಾಮಿ ಹಿರೇಮಠ್. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಮಹಿಷಪುರದಲ್ಲಿ ಒಂದು ದಿನ. ಮಹಿಷಪುರ ಭರತಖಂಡದ ಕರ್ನಾಟಕ ದೇಶದಲ್ಲಿನ ಸುಂದರ ಪುಟ್ಟ ಸಂಸ್ಥಾನ. ಇಡೀ ಭರತಖಂಡದ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಶೇಕಡ 52% ಈ ಸಂಸ್ಥಾನದಿಂದಲೇ ಎನ್ನುವುದು ವಿಶೇಷ. ಈ ಮಹಿಷಪುರದಲ್ಲಿ ಮಹಿಷಗಳದ್ದೇ ಅಂದರೆ ಎಮ್ಮೆಗಳದ್ದೇ ಸಾಮ್ರಾಜ್ಯ. ಯಮಧರ್ಮರಾಯನ ವಾಹನವಾದ ಕೋಣ ಈ ಮಹಿಷಪುರದ ಹೆಮ್ಮೆಯ ಪುತ್ರ. ಈ ಸಂಸ್ಥಾನದಲ್ಲಿ ಎಲ್ಲೆಲ್ಲೂ ಸುಖ ಸಂತೋಷ ಸಮೃದ್ಧಿ. ಕಾರಣ, ಅಲ್ಲಿನ ರಾಜ ಉತ್ತಮ ದಕ್ಷ ಆಡಳಿತಗಾರ. ಅವನೇ ಮಹಿಷಪತಿ. ಈ ಮಹಿಷಪತಿಯಿಂದಾಗಿ ಇಲ್ಲಿನ ಪ್ರಜೆಗಳಾದ ಮಹಿಷಿಗಳಿಗೆ ಸುವರ್ಣ ಯುಗವೆಂದೇ ಹೇಳಬಹುದು. ಊರಲ್ಲಿ ಜರ್ಸಿ ದನ ಹಾಗೂ ಎಚ್ಎಫ್ ದನ ತಿರುಗಾಡುತ್ತಿವೆ. ಊರಿನ ಎಮ್ಮೆಗಳೆಲ್ಲ ಒಂದು ತರಹದ ಭಯ ಆತಂಕ ಆಶ್ಚರ್ಯದಿಂದ ಅವುಗಳತ್ತ ನೋಡುತ್ತಾ ನಿಧಾನವಾಗಿ ತಿರುಗಾಡುತ್ತಾ ಮಾತನಾಡುತ್ತಿವೆ. ಯಾರೋ ಇದು ನಮ್ಮ ಊರಿಗೆ ಹೊಸದಾಗಿ ಬಂದಂಗಿವೆ. ಮೊದಲೆಲ್ಲ ಬೆನ್ನೆ ಮೇಲೆ ಗೋಪುರ ಇರೋ ದನಗಳು, ಅದೇ ಹಳ್ಳಿ ಕಾರ್, ಅಮೃತ್ ಮಹಲ್, ದೇವನಿ ನೋಡಿದ್ವಿ. ಇವು ಯಾವೋ ಬೆನ್ನ ಮೇಲೆ ಗೋಪುರ ಇಲ್ಲದ ದನಗಳು. ನಮಗೇನು ಸ್ಪರ್ಧೆ ಕೊಡುವಂತೆ ಇವೆಯಲ್ಲ, ನಾಳೆ ನಮ್ ಕಥೆ ಏನು? ಅಯ್ಯೋ, ಇವು ನಮ್ಮ ಮಾಲೀಕನವೇ, ಹೆಚ್ಚು ಹಾಲು ಕೊಡುತ್ತವೆ ಅಂತ ಕೊಂಡುಕೊಂಡಿದ್ದಾನೆ. ಹೌದಾ? ಅಯ್ಯೋ, ಹೀಗಾದ್ರೆ ನಮ್ಮ ಅಸ್ತಿತ್ವಕ್ಕೆ ಕುತ್ತು. ನಡೆಯಿರಿ, ಈ ವಿಷಯನ ನಮ್ಮ ಮಹಿಷಪತಿ ರಾಜನಿಗೆ ತಿಳಿಸೋಣ. ಮಹಾರಾಜರಿಗೆ ಜಯವಾಗಲಿ. ಮಂತ್ರಿಗಳೇ, ಅಭಿವೃದ್ಧಿ ಕಾಮಗಾರಿಗಳೆಲ್ಲ ಸರಾಗವಾಗಿ ಸಾಗುತ್ತಿವೆಯೇ? ನಮ್ಮ ಪ್ರಜೆಗಳೆಲ್ಲ ಸುಖದಿಂದ ಇದ್ದಾರೆಯೇ? ಮಹಾಪ್ರಭುಗಳೇ, ತಮ್ಮ ಆಜ್ಞೆಯಂತೆ ರಾಜ್ಯದ ಎಲ್ಲಾ ಗೋಮಾಳಗಳಲ್ಲಿ ಮಹಿಷ ಪ್ರಜೆಗಳಿಗೆ ಬೇಕಾದ ಹಸಿರು ಹುಲ್ಲು, ಅಲ್ಲದೆ ನಮ್ಮ ಪ್ರಜೆಗಳಿಗೆ ಬಿಸಿಲುಗಾಲದಲ್ಲಿ ಆರೋಗ್ಯದಿಂದ ಇರಲು ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ನೀರಿನಲ್ಲಿ ಹೊರಳಾಡಲು ಅನುವಾಗುವಂತೆ ದೊಡ್ಡ ಕೆರೆಗಳನ್ನು ಅಲ್ಲಲ್ಲಿ ನಿರ್ಮಿಸಲಾಗುತ್ತಿದೆ. ಪ್ರಜೆಗಳೆಲ್ಲ ಸುಖದಿಂದ ಇದ್ದಾರೆ. ಆದರೆ ಆದರೆ ಆದರೆ ಏನು? ಯಾಕೆ, ಏನಾಯಿತು? ಮಹಾಪ್ರಭುಗಳೇ, ಇತ್ತೀಚಿನ ದಿನಗಳಲ್ಲಿ ಕೃಷಿಕರು ಜರ್ಸಿ ಎಚ್ಎಫ್ ದನಗಳನ್ನು ಸಾಕಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ಹೀಗಾಗಿ ನಮ್ಮನ್ನು ಅಲಕ್ಷಿಸುತ್ತಿದ್ದಾರೆಂದು ನಮ್ಮ ಪ್ರಜೆಗಳಿಗೆ ಭಯ ಶುರುವಾಗಿದೆ. ಇದನ್ನೇ ಹೇಳಲು ಕೆಲವರು ಇಲ್ಲಿಗೆ ಬಂದಿದ್ದಾರೆ. ಹೀಗೆ ಆದರೆ ಮುಂದೊಂದು ದಿನ ನಮ್ಮ ಅಸ್ತಿತ್ವಕ್ಕೆ ಕುತ್ತು ಬರುತ್ತದೆ ಎನಿಸುತ್ತದೆ ಮಹಾರಾಜರೇ. ಹೀಗಾಗುತ್ತಿದೆಯೇ? ಛೇ, ಇದು ಸ್ವಲ್ಪ ಗಂಭೀರವಾದ ವಿಚಾರವೇ. ಕಷ್ಟದಲ್ಲಿರುವ ಪ್ರಜೆಗಳನ್ನು ಹಾಗೂ ಅವುಗಳ ಮಾಲೀಕನನ್ನು ಕರೆಯಿಸಿ. ಯಾರಲ್ಲಿ? ದೂರು ಹೇಳಲು ಬಂದ ನಮ್ಮ ಪ್ರಜೆಗಳನ್ನು ಒಳಗೆ ಕಳುಹಿಸಿ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಏನು ನಿಮ್ಮ ಸಮಸ್ಯೆ? ಯಾಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದೀರಿ? ನೋಡಿ ಮಹಾರಾಜರೇ, ನಾವೆಲ್ಲ ಒಂದೇ ಮನೆಯವರು. ನಾವು ಒಟ್ಟು 6 ಇದ್ದೆವು, ಈಗ ಇಷ್ಟೇ ಉಳಿದಿದ್ದೇವೆ. ಕಾರಣ, ನಮ್ಮ ಮಾಲೀಕನು ನಮ್ಮ ಜೊತೆಗಾರರನ್ನ ಮಾರಿ